ರಾಸುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ, ನಮ್ಮ ಪಶುಪಾಲಕರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೆಯದು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡೋಣ ಅಂತ. ಅದಕ್ಕಿಂತ ಮುಂಚೆ ಒಬ್ಬ ಪಶು ವಿಜ್ಞಾನಿಯಾಗಿ ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ಬ ಕೃಷಿಕನಿಗೂ ನೀವು ಹೇಳ್ತಾನೆ ಇರ್ತೀರಿ, ಕೃಷಿಯ ಜೊತೆಗೆ ಪಶುಪಾಲನೆ ಮಾಡೋದರಿಂದ ಸಾಕಷ್ಟು ಅನುಕೂಲತೆಗಳಿದೆ ಅಂತ ಹೇಳಿ, ಒಬ್ಬ ಪಶು ವಿಜ್ಞಾನಿಯಾಗಿ ಇದರ ಪ್ರಾಮುಖ್ಯತೆ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತವಾಗ್ಲೂ ಸರ್. ನಮ್ಮ ರೈತರು ಹಳೆ ಕಾಲದಿಂದಲೂ ಒಂದು ಸಮಗ್ರ ಕೃಷಿ ಅನ್ನೋ ಪದ್ಧತಿಯನ್ನು ಅನುಸರಿಸ್ಕೊಂಡು ಬರ್ತಾಯಿದ್ರು. ಆದರೆ ಈಗ ಕೆಲವೊಂದು 15-20 ವರ್ಷಗಳಿಂದ ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ಏನು ಕೇಳ್ತೀವಿ, ಸಮಗ್ರ ಕೃಷಿ ಅನ್ನೋ ಪದ್ಧತಿ ಈಗೀಗೆ ಬರ್ತಾ ಇದೆ. ನೀವು ಮುಂಚೆ ಒಂದು 10-15 ವರ್ಷಗಳಿಗೆ ಹೋಗೋದಾಯಿತು ಅಂತಂದರೆ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಒಂದೆರಡು ಹಸು, ಕರು, ಅದೇ ರೀತಿ ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಮೇಕೆ ಆಗ್ಬೋದು, ಈ ರೀತಿ ಎಲ್ಲ ಸಾಕಾಣಿಕೆಯನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಈ ನಗರೀಕರಣ ಆಗ್ಬೋದು, ನಾಗರೀಕರಣ ಆಗ್ಬೋದು, ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು ನಮಗೆ ದೊರಕಿದ್ರಿಂದ ರೈತರು ಈ ಪಶುಸಂಗೋಪನೆ ಮಾಡೋಂಥದ್ದನ್ನ ಕಡಿಮೆ ಮಾಡ್ತಾಯಿದ್ದಾರೆ. ಈಗೀಗ ಸರ್ಕಾರ ಮತ್ತು ರೈತರಲ್ಲಿ ಕೆಲವು ಅರಿವುಗಳು ಮೂಡಿರೋದ್ರಿಂದ ಪಶುಸಂಗೋಪನೆಯನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಹೆಚ್ಚು ಒಲವು ತೋರಿ. ಪಶುಸಂಗೋಪನೆ ಅಂದರೆ ಏನಂತಂದರೆ ಒಬ್ಬ ರೈತರಿಗೆ ಒಂದು ಜೀವನಿಧಿ ಅಥವಾ ಇನ್ಶೂರೆನ್ಸ್ ಇದ್ದಂಗೆ. ಈಗ ನೀವು ಯಾವುದೇ ಒಂದು ಬೆಳೆ ಬೆಳೆದರೆ ಭತ್ತ ಆಗ್ಬೋದು, ರಾಗಿ ಆಗ್ಬೋದು ಅಥವಾ ತರಕಾರಿ ಆಗ್ಬೋದು, ಜೋಳ ಆಗ್ಬೋದು, ನಿಮಗೆ ಕನಿಷ್ಠ 3-4 ತಿಂಗಳು ಬೇಕಾಗುತ್ತೆ ಒಂದು ಆದಾಯ ಬರೋಕ್ಕೆ. ಆದರೆ ಪ್ರತಿನಿತ್ಯ ನಿಮಗೆ ಒಂದು ಆದಾಯ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಪಶುಸಂಗೋಪನೆನ ಮಾಡಬೇಕು. ಪಶುಸಂಗೋಪನೆ ಅಂತ ಬಂದಾಗ ಅದರಲ್ಲಿ ಹೈನುಗಾರಿಕೆ ಬರುತ್ತೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬರುತ್ತೆ, ಕೋಳಿ ಸಾಕಾಣಿಕೆ ಬರುತ್ತೆ, ಹಂದಿ ಸಾಕಾಣಿಕೆ ಬರುತ್ತೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚು ರೈತರು ಹೈನುಗಾರಿಕೆಯನ್ನು ಅವಲಂಬನೆ ಮಾಡಿದ್ದಾರೆ. ಯಾಕಂದರೆ ಹೈನುಗಾರಿಕೆ ಮಾಡೋದ್ರಿಂದ ನಿಮಗೆ ಒಂದು ಮನೆಗೆ ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ಅದೇ ರೀತಿ ಬೆಣ್ಣೆ ತುಪ್ಪ ಆಗ್ಬೋದು, ಮತ್ತು ಹಸುವಿನ ಸಗಣಿ ಮತ್ತು ಗಂಜಲ ಕೂಡ ಸಿಗುತ್ತೆ. ಇವುಗಳನ್ನ ನಾವು ಗೊಬ್ಬರವಾಗಿ ಕೂಡ ಉಪಯೋಗಿಸ್ತಾ ಇದ್ದೀವಿ. ಹಲವಾರು ರೈತ ಮಹಿಳೆಯರು ಇಂದು ಹೈನುಗಾರಿಕೆ ನಡೆಸಿದ್ರಿಂದ ಮನೆಗೆ ಒಂದು ಆದಾಯವನ್ನು ಗಳಿಸ್ಕೊತಾ ಇದ್ದಾರೆ ಮತ್ತು ಸ್ವಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬ ರೈತರು ಕೂಡ ಒಂದು ಪಶುಸಂಗೋಪನೆ ಮೇಲೆ ಅವಲಂಬನೆ ಆಗೋದ್ರಿಂದ ಒಂದು ಆದಾಯ ಗಳಿಸೋದ್ರ ಜೊತೆಗೆ ಸುಸ್ಥಿರ ಕೃಷಿಯನ್ನು ಕೂಡ ಒಂದು ನಡೆಸ್ಕೊಂಡು ಹೋಗ್ಬೋದು. ಅದೇ ರೀತಿ ಒಂದು ಕೆಲವು ಗಾದೆಗಳು ಕೂಡ ನಮ್ಮ ರೈತರಲ್ಲಿ ಪ್ರಚಲಿತ ಇದೆ. ಅಂದರೆ ಉಣ್ಣಬೇಕು ಉಡಬೇಕು ಅಂತಂದರೆ ಹಸು ಅಥವಾ ಎಮ್ಮೆ ಕಟ್ಟಿ ಅಂತ ಹೇಳಿ, ಅದೇ ರೀತಿ ಆಡು ಸಾಕಿ ಅರಸರಾಗಿ, ಕುರಿ ಸಾಕಿ ಕುಬೇರರಾಗಿ, ಇವೆಲ್ಲ ಮಾತುಗಳು, ಗಾದೆ ಮಾತುಗಳು ಹಲವಾರು ತಲೆಮಾರಿನಿಂದ ನಡ್ಕೊಂಡು ಬಂದಿರೋದ್ರಿಂದ, ಆದರೆ ನಮ್ಮ ರೈತರು ಈಗಿನ ಕೆಲವಾರು ವರ್ಷಗಳಿಂದ ಇವನ್ನೆಲ್ಲ ಬಿಟ್ಟಿದ್ರು, ಈಗ ಮರಳಿ ಈ ಪಶುಸಂಗೋಪನೆ ಮೇಲೆ ಒಲವು ತೋರಿಸಿ ಮಾಡ್ತಾಯಿದ್ದಾರೆ. ಇದು ಭಾಳಷ್ಟು ಸಂತೋಷವಾಗಿದೆ. ಅಂಥ ರೈತರಿಗೆ ಭಾಳ ಮುಖ್ಯವಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಪಶುಸಂಗೋಪನೆ ಮಾಡಬೇಕು ಅನ್ನೋ ವಿಷಯ ಭಾಳಷ್ಟು ಗಂಭೀರವಾಗಿದ್ದು ಮತ್ತು ಅದನ್ನು ಅವರು ಅರ್ಥಕೊಂಡು ಹೋದ್ರೇ ಅವರು ಲಾಭದಾಯಕವಾಗಿ ಮತ್ತು ಸುಸ್ಥಿರವಾಗಿ ಪಶುಸಂಗೋಪನೆ ಕೃಷಿಯನ್ನು ಮಾಡಿಕೊಂಡು ಹೋಗ್ಬೋದು. ಭಾಳ ಒಳ್ಳೆಯ ಗಾದೆಗಳನ್ನು ನೀವು ನೆನಪಿಸಿದ್ರಿ. ಉಣ್ಣಬೇಕು ಉಡಬೇಕು ಅಂದರೆ ಪಶು ಸಂಗೋಪನೆ ಮಾಡಬೇಕು ಮಾಡಬೇಕು ಆಡು ಸಾಕಿ ಅರಸರಾಗಿ ಅರಸರಾಗಿ ಕುರಿ ಸಾಕಿ ಕುಬೇರರಾಗಿ. ಇದು ತುಂಬ ಚೆನ್ನಾಗಿದೆ ರಕ್ಷಿತ್ ಅವರೇ. ಈಗ ಹೇಳಿ, ಈಗ ವಿಷಯದ ಕಡೆ ಯೋಚನೆ ಮಾಡೋದಾದರೆ ಬೇಸಿಗೆಯಲ್ಲಿ ನಮಗೆ ಹೇಗೆ ಹವಾಮಾನದಲ್ಲಾಗುವಂಥ ಬದಲಾವಣೆಯಿಂದ ಆರೋಗ್ಯದಲ್ಲಿ ಕೆಲವೊಂದು ತೊಂದರೆಗಳಾಗುತ್ತೆ, ರಾಸುಗಳಿಗೂ ಸಹ ಅವು ಹೇಳ್ಕೊಳ್ಳೋಕ್ಕೆ ಆಗದೆ ಹೋದರೂ ಸಹ ಸಹಜವಾಗಿ ಅವುಗಳ ಆರೋಗ್ಯದಲ್ಲೂ ಕೆಲವು ಬದಲಾವಣೆಗಳಾಗುತ್ತೆ, ಅದನ್ನು ನಾವು ನಿಗಾ ವಹಿಸಿ ನೋಡಬೇಕಾಗತ್ತೆ. ಹೇಳಿ, ಯಾವ ರೀತಿಯ ಒಂದು ಒತ್ತಡಗಳು ಶಾಖದಿಂದ ಪಶುಗಳ ಆರೋಗ್ಯದ ಮೇಲೆ ಉಂಟಾಗುತ್ತೆ, ಹಸುವಿನಲ್ಲಾದರೆ ಹೇಗೆ, ಕುರಿ ಮೇಕೆಗಳಲ್ಲಿ ಹೇಗೆ, ಆ ಬಗ್ಗೆ ಏನಾದರೂ ಹೇಳೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲಿ ಸರ್. ಈಗ ಬೇಸಿಗೆಯಲ್ಲಿ ಬೇಸಿಗೆಯನ್ನು ಸುಡು ಬಿಸಿಲು ಇರುತ್ತಲ್ಲ, ಅಂಥದ್ರಲ್ಲಿ ಜಾನುವಾರುಗಳು ಕೂಡ ಪ್ರಾಣಿ ಪಕ್ಷಿಗಳಾಗ್ಬೋದು ಎಲ್ಲವೂ ಕೂಡ ಈ ಬೇಸಿಗೆಯಿಂದ ಭಾಳಷ್ಟು ನರಳುತ್ತವೆ. ಆದರೆ ಸಾಮಾನ್ಯವಾಗಿ ನಾವು ಅದನ್ನು ಗಮನಿಸೋಕ್ಕೆ ಹೋಗೋದಿಲ್ಲ. ಇವುಗಳಿಂದ ಹಲವಾರು ದುಷ್ಪರಿಣಾಮಗಳು ಕೂಡ ಅವರು ರೈತರುಗಳು ಅನುಭವಿಸ್ತಾರೆ. ಈಗೀಗ ಏನು ರೈತರು ಹಲವಾರು ಜನ ಪಶುಸಂಗೋಪನೆ ಮಾಡ್ತಾಯಿದ್ದಾರೆ, ಅವ್ರಿಗೇನು ಅಂತಂದರೆ ಒಂದು ವೈಜ್ಞಾನಿಕವಾಗಿ ವಸತಿ ಮಾಡೋಂಥದ್ದಾಗಿರ್ಬೋದು, ಆಹಾರ ನಿರ್ವಹಣೆ ಆಗಿರ್ಬೋದು, ಮತ್ತು ಆರೋಗ್ಯ ನಿರ್ವಹಣೆ ಆಗಿರ್ಬೋದು, ಮೇಲ್ಮೇಲೆ ಒಂದಷ್ಟು ಮಾಹಿತಿಗಳು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದರೆ ಬೇಸಿಗೆಯಲ್ಲಿ ಆಗಂಥ ಒಂದು ತಾಪಮಾನದಿಂದ ಆಗಂಥ ದುಷ್ಪರಿಣಾಮಗಳು ಹಲವಾರು ರೈತರಿಗೆ ಅರಿವಿರಲ್ಲ. ಈಗ ತಾವು ನೋಡ್ಬೋದು ಕೇಳ್ಬೋದು. ಮೊದಲೇದಾಗಿ ಏನು ಅಂತಂದರೆ ಈ ಶಾಖದ ಒತ್ತಡ, ಬೇಸಿಗೆಯಲ್ಲಿ ಆಗಂಥ ಶಾಖದ ಒತ್ತಡ, ಇದು ಈ ಶಾಖದ ಒತ್ತಡ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಏನು ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಈ ಶಾಖ ಉತ್ಪತ್ತಿ ಆಗಿರುತ್ತೆ. ನಾವು ತಿನ್ನುವಂಥ ಆಹಾರ ಆಗ್ಬೋದು ಅಥವಾ ಹೊರಗೆ ವಾತಾವರಣದಿಂದ ಸಿಗುವಂಥ ಸೂರ್ಯನ ಶಾಖದಿಂದ ಆಗ್ಬೋದು ನಮ್ಮ ದೇಹದಲ್ಲಿ ಶಾಖ ಉತ್ಪತ್ತಿ ಆಗ್ತಿರುತ್ತೆ. ಈ ಶಾಖ ಯಾವಾಗಲೂ ಅತಿ ಹೆಚ್ಚು ಅಂದರೆ ದೇಹ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲವೋ ಅಷ್ಟು ಉತ್ಪತ್ತಿಯಾದಾಗ ಏನಾಗುತ್ತೆ, ದೇಹದಲ್ಲಿ ಶಾಖದ ಒತ್ತಡ ಶುರುವಾಗುತ್ತೆ. ಅಂದರೆ ವಾತಾವರಣದಲ್ಲಿ ಬೇಸಿಗೆ ಜಾಸ್ತಿ ಆದಾಗ, ತಾಪಮಾನ ಜಾಸ್ತಿ ಆದಾಗ ಈ ಶಾಖದ ಒತ್ತಡವನ್ನು ನಾವು ಅನುಭವಿಸ್ತೀವಿ. ಸಾಮಾನ್ಯ ಒಂದು ರಾಸು ಅಂದರೆ ಈಗ ನಮ್ಮ ವಿದೇಶಿ ತಳಿಗಳ ವಿದೇಶಿ ತಳಿಗಳಿಗೆ ಬರೋದಾಯ್ತು ಅಂತಂದರೆ 20-24 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅವು ಭಾಳ ಆರಾಮಾಗಿ ಥರ್ಮೋ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ಅವು ಇರ್ತವೆ. ನಮ್ಮ ಭಾಗದಲ್ಲಿ ಮಿಶ್ರತಳಿ ಹಸುಗಳು ಇರೋಂಥದ್ದು, ಮಿಶ್ರತಳಿ ಹಸುಗಳು ಮತ್ತು ದೇಸಿ ಹಸುಗಳು ಇವೆ. ಈ ದೇಸಿ ಹಸುಗಳು 30-33 ಡಿಗ್ರಿ ಟೆಂಪರೇಚರ್ ಹೋದರೂ ಕೂಡ ಅವು ತಡ್ಕೊಳ್ತವೆ. ಆದರೆ ಈ ನಮ್ಮ ಈ ಮಿಶ್ರತಳಿ ಹಸುಗಳು 30 ಡಿಗ್ರಿ ಮೇಲೆ ಟೆಂಪರೇಚರ್ ದಾಟಿದ್ದೇ ಆಗಿದೆ ಅಂತಂದಲ್ಲಿ ಈ ಶಾಖದ ಒತ್ತಡಕ್ಕೆ ಒಳಗಾಗಿ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತೆ. ಈಗ ಹೇಳ್ದಂಗೆ ಈಗ ಶಾಖದ ಒತ್ತಡ ಅಂತ ಅಂದಾಗ ಏನೇನು ಲಕ್ಷಣಗಳು ಏನೇನು ಬರುತ್ತೆ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಳ್ಬೇಕು ರೈತರು. ಮೊದಲೇದಾಗಿ ಬಿಸಿಲಿನ ಸಂದರ್ಭದಲ್ಲಿ ಈ ಆಹಾರ ತಿನ್ನಂಥದ್ದನ್ನ ಮೊದಲು ಕಡಿಮೆ ಮಾಡುತ್ತೆ. ಶಾಖ ಹೆಚ್ಚಾದಂತೆ ಆಹಾರ ಸೇವನೆ ಕೂಡ ಕಡಿಮೆ ಆಗ್ತಿರುತ್ತೆ. ನೀರಿನ ಮೇಲೆ ಜಾಸ್ತಿ ಬಾಯಾರಿಕೆಯಾಗಿ ನೀರನ್ನ ಕುಡಿಯುವಂಥದ್ದು ಕೂಡ ಜಾಸ್ತಿ ಕಾಣ್ಬೋದು. ಅದೇ ರೀತಿ ಏನಾಗುತ್ತೆ, ಈ ಹಾಲಿನ ಇಳುವರಿ, ಯಾವಾಗ ನಾವು ಆಹಾರವನ್ನು ಸರಿಯಾಗಿ ಸೇವಿಸ್ತಿಲ್ಲವರು ಅದೇ ರೀತಿ ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಈ ಏನು ಹಸುಗಳು ಸ್ವಲ್ಪ ನೆರಳಿಗೆ ಹೋಗುವಂಥದ್ದು ಅಥವಾ ಸ್ವಲ್ಪ ಸುಸ್ತಾಗಿ ಕೂರುವಂಥದ್ದು, ಈ ರೀತಿ ಸಮಸ್ಯೆಗಳೆಲ್ಲ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಜೊತೆಗೆ ಏರುಸಿರು ಬಿಡೋಂಥದ್ದು, ಅಂದರೆ ಬಾಯಿ ತೆರೆದುಕೊಂಡು ಒಂದು ಉಸಿರಾಟವನ್ನು ಆಡೋಂಥದ್ದು, ಈ ರೀತಿ ಲಕ್ಷಣಗಳನ್ನು ಕಂಡುಬರುತ್ತಿವೆ ಬೇಸಿಗೆಯಲ್ಲಿ. ಇದು ಈ ಶಾಖದ ಒತ್ತಡ ಹೆಚ್ಚಾದ ಹೋದಂತೆ ಮೈ ತಣ್ಣಗೆ ಆಗಂಥದ್ದು, ಮತ್ತು ನಂತರದಲ್ಲಿ ಅದು ಹಸುಗಳು ಸುಸ್ತಾಗಿ ಒಂದು ನೆಲಕ್ಕೆ ಕೂರುವಂಥದ್ದು, ನಂತರದಲ್ಲಿ ಈ ಮೂರ್ಛೆ ಹೋಗುವಂಥ ಸಿಚುಯೇಷನ್ಗಳು ಕೂಡ ನಮಗೆ ಕಂಡುಬರುತ್ತವೆ. ಈ ಶಾಖದ ಒತ್ತಡ ನಿರ್ವಹಣೆ ಮಾಡೋಂಥದ್ದು ಭಾಳ ಮುಖ್ಯ. ಈ ಶಾಖದ ಒತ್ತಡದಿಂದ ಏನಾಗುತ್ತೆ, ಕೆಲವು ದುಷ್ಪರಿಣಾಮಗಳು ಕಾಣಿಸ್ತದೆ. ಈಗ ಜನರಲ್ ಆಗಿ ನಾವು ಹೇಳ್ದಂಗೆ ಕೆಲವು ಲಕ್ಷಣಗಳ ಬಗ್ಗೆ ನಾವು ಈಗ ಮಾತಾಡಿದ್ವಿ. ಯಾವಾಗ ಈ ಶಾಖದ ಒತ್ತಡ ಅತಿ ಹೆಚ್ಚು ಜಾಸ್ತಿಯಾಗಿ ಮತ್ತು ಹಸುಗಳು ಎಲ್ಲವನ್ನು ಕೂಡ ಲಕ್ಷಣಗಳು ತೋರ್ಪಡಿಸುವುದಿಲ್ಲ, ಕೆಲವು ಲಕ್ಷಣಗಳು ಒಳಗೆ ಇರ್ತದೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈಗ ಹೇಳ್ದಂಗೆ ಹಾಲಿನ ಇಳುವರಿ ಕಡಿಮೆ ಆಗ್ತಿರುತ್ತೆ. ಅತಿ ಹೆಚ್ಚು ಮೇವನ್ನ ಸೇವನೆ ಮಾಡ್ತಿರಲಿಲ್ಲ, ಕ್ರಮೇಣವಾಗಿ ಹಾಲಿನ ಇಳುವರಿ ಕಡಿಮೆ ಆಗ್ತಿರುತ್ತೆ. ಮತ್ತು ಈ ಹೊಟ್ಟೆಯಲ್ಲಿ ಏನಾಗುತ್ತೆ, ಇನ್ನು ನಾವು ದೊಡ್ಡ ಹೊಟ್ಟೆ ರುಮೆನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಶಾಖದ ಒತ್ತಡದಿಂದ ಇಂಡೈಜೆಷನ್ ಅನ್ನೋದು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ನಾವೇನು ನಮ್ಮಲ್ಲಿ ಮನುಷ್ಯರಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಹಸುಗಳಲ್ಲೂ ಕೂಡ ಈ ರುಮೆನ್ ಮೋಟಿಲಿಟಿ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅತಿ ಹೆಚ್ಚು ಒಂಥರ ಇಂಡೈಜೆಷನ್ ಶುರುವಾಗಿ ಅದು ಆಹಾರವನ್ನು ಸರಿಯಾಗಿ ಸೇವನೆ ಮಾಡೋದಿಲ್ಲ. ಅದೇ ರೀತಿ ಈ ನಾವು ಈ ಗೊರಸುಗಳಲ್ಲಿ ಕೆಲವು ಕುಂಟಂತ ಪ್ರಾಬ್ಲಮ್ಗಳೆಲ್ಲ ಕಾಣಿಸ್ತೀವಿ. ಯಾವಾಗ ಈ ಶಾಖದ ಒತ್ತಡದಿಂದ ಕೂಡ ರುಮೆನ್ನಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೋ ಆ ಸಂದರ್ಭದಲ್ಲಿ ಗೊರಸುಗಳಲ್ಲೂ ಕೂಡ ಗಾಯ ಆಗುತ್ತೆ ಮತ್ತು ಹಸುಗಳು ಕುಂಟಂತದನ್ನು ಕೂಡ ನಾವು ಗಮನಿಸ್ತೀವಿ. ಅದೇ ರೀತಿ ಈ ರೋಗ ನಿರೋಧಕ ಶಕ್ತಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕರೋನಾ ಬಂದ ನಂತರದಲ್ಲಿ ಎಲ್ಲರೂ ಕೂಡ ಅರಿವಿದೆ ರೋಗ ನಿರೋಧಕ ಶಕ್ತಿ. ಈ ಶಾಖದ ಒತ್ತಡ ಅತಿ ಹೆಚ್ಚು ಆದಂತೆ ರೋಗ ನಿರೋಧಕ ಶಕ್ತಿ ಕೂಡ ಕುಂಠಿತಾ ಹೋಗುತ್ತೆ. ಈ ರೋಗ ನಿರೋಧಕ ಶಕ್ತಿ ಕುಂಠಿತಾ ಹೋದ್ಮೇಲೆ ಈಗ ಕಾಲುಬಾಯಿ ಜ್ವರ ಅಂತ ಎಲ್ರಿಗೂ ಗೊತ್ತು. ಸಾಮಾನ್ಯವಾಗಿ ಬೇಸಿಗೆ ಟೈಮ್ನಲ್ಲಿ ಈ ಮೇ ಜೂನ್ ಟೈಮ್ನಲ್ಲಿ ಕಾಲುಬಾಯಿ ಜ್ವರ ಬರೋಂಥದ್ದು ಸರ್ವೇ ಸಾಮಾನ್ಯ. ನಮ್ಮ ಮೈಸೂರು ಭಾಗದಲ್ಲಿ ಅಂತೂ ಕಳೆದ ವರ್ಷ ಕಾಲುಬಾಯಿ ಜ್ವರಕ್ಕೆ ಹಲವಾರು ಜಾನುವಾರುಗಳು ತುತ್ತಾಗಿ ಎಷ್ಟೋ ಸಾವುಗಳನ್ನು ಕೂಡ ಕಂಡುಬಂದವು. ಇದೇನಂತಂದರೆ ಶಾಖದ ಒತ್ತಡ ಜಾಸ್ತಿ ಆದಾಗ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಈ ಕಾಲುಬಾಯಿ ಜ್ವರಕ್ಕೂ ಕೂಡ ತುತ್ತಾಗುವಂಥದ್ದು ಇರುತ್ತೆ. ಇವನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಅಂತಂದರೆ ಕೆಲವು ನಿಯಂತ್ರಣಗಳಿಗೆ ಇರುವಂಥ ಕೆಲವು ಮೆಷರ್ಸ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಅಂದರೆ ಈ ಲಕ್ಷಣಗಳು, ಈಗ ನೀವು ಹೇಳಿದ್ದು ಈ ಲಕ್ಷಣಗಳನ್ನು ನಾವು ಗಮನಿಸ್ಬೋದು. ಈಗ ನಾವು ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ವು, ಅದು ಹೇಳ್ದಂಗೆ ಮೊದಲನೇದಾಗಿ ಹಾಲಿನ ಇಳುವರಿ ಕಡಿಮೆ ಆಗಂಥದ್ದು, ನಂತರದಲ್ಲಿ ಈ ಏನು ಅಸಿಡಿಟಿ ಅಥವಾ ಏನು ರುಮೆನ್ ಮೋಟಿಲಿಟಿ ಕಡಿಮೆ ಆಗಿ ಅದರಿಂದ ಗೊರಸುಗಳಲ್ಲಿ ಗಾಯ ಆಗಂಥದ್ದು. ಅದೇ ರೀತಿ ನಾವು ಕೀಟೋಸಿಸ್ ಅಂತ ಹೇಳ್ತೀವಿ, ಅಂದರೆ ಯಾವಾಗ ಆಹಾರ ಕಡಿಮೆ ಸೇವನೆ ಆಗ್ತಿರುತ್ತೆ, ಆಹಾರ ಸೇವನೆ ಕಡಿಮೆ ಆದಾಗ ದೇಹದಲ್ಲಿ ಇರೋಂಥ ಕೆಲವು ಫ್ಯಾಟ್ನ ಬಾಡಿ ಉಪಯೋಗಿಸ್ಕೊಳ್ಳೋದ್ರಿಂದ ಬಾಡಿಯಲ್ಲಿ ನಾವು ಕೀಟೋಸಿಸ್ ಅನ್ನೋಂಥದ್ದು ಕೂಡ ಕಾಣಿಸ್ತೀವಿ. ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಮುಖ್ಯವಾಗಿ ಅದು ಸಮ್ಮರ್ ಸೀಸನಲ್ಲಿ ಶಾಖದ ಒತ್ತಡ ಆದಾಗಲೂ ಕೂಡ ಉಂಟಾಗಂಥದ್ದು ಇರುತ್ತೆ. ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಕೆಚ್ಚಲುಬಾವು, ಮ್ಯಾಸ್ಟೈಟಿಸ್ ಅನ್ನೋದು ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಮೇಲೆ ಈ ಕೆಚ್ಚಲುಬಾವು ಕೂಡ ಬರೋಂಥದ್ದು ಸಾಮಾನ್ಯ. ಇದ್ರ ಜೊತೆಗೆ ಏನು ಅಂತಂದರೆ, ತಾವೆಲ್ಲ ಈ ಗರ್ಭಪಾತ ಆಗಂಥದ್ದು ಕೂಡ ಕೇಳಿರ್ತೀರ, ಈ ಬೇಸಿಗೆ ಸಮಯದಲ್ಲಿ ತಾಪಮಾನ ಹೆಚ್ಚಾದಾಗ ಈ ಗರ್ಭಪಾತ ಆಗಂಥದ್ದು ಅಥವಾ ನೀವು ರಿಪೀಟ್ ಬ್ರೀಡಿಂಗ್ ಏನು ಸಾಮಾನ್ಯ ಬಂಜೆತನ ಅಂತ ಹೇಳ್ತೀವಿ ಅಥವಾ ಪದೇ ಪದೇಗೆ ಬೆದೆಗೆ ಬರೋಂಥದ್ದು, ಈ ರೀತಿ ಕೂಡ ನೀವು ಗಮನಿಸ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಒಂದು ಶಾಖದ ಒತ್ತಡದ ಒಂದು ದುಷ್ಪರಿಣಾಮಗಳ ಆಗಿರುತ್ತೆ. ಇದು ರಾಸುಗಳಲ್ಲಿ ಆಯಿತು, ಇನ್ನು ಕುರಿ ಮೇಕೆಗಳಲ್ಲೂ ಯಾವ ರೀತಿಯ ಪರಿಣಾಮಗಳು ಇರುತ್ತೆ? ಕುರಿ ಮೇಕೆಗಳಲ್ಲೂ ಕೂಡ ಇದೇ ರೀತಿಯ ಕೆಲವು ನಾವು ಸಮಸ್ಯೆಗಳನ್ನ ಕಂಡುಬರ್ತೀವಿ. ಕುರಿ ಮೇಕೆಗಳು ಸಾಮಾನ್ಯ ನಮ್ಮ ರೈತರು ಈಗಿನ ರೈತರು ಹೇಗೆ ಅಂತಂದರೆ ಹೊರಗೆ ಬಿಟ್ಟು ಮೇಯಿಸಂತಂದು ನಾವು ನೋಡ್ತಾ ಇರ್ತೀವಿ. ತಾಪಮಾನ ಹೆಚ್ಚಾದಾಗ ಏನು ಮಾಡುತ್ತೆ, ಕುರಿಗಳು ಈ ಮರದ ನೆರಳನ್ನು ಬಯಸಿ ಒಂದು ಕಡೆಗೆ ಹೋಗುವಂಥದ್ದು ಅಥವಾ ಸುಸ್ತಾಗಿ ಬೀಳುವಂಥದ್ದು, ಈ ರೀತಿ ಕೂಡ ನಾವು ಲಕ್ಷಣಗಳನ್ನ ನೋಡ್ತಾ ಇರ್ತೀವಿ. ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಶಾಖದ ಒತ್ತಡ ಜಾಸ್ತಿ ಆದಾಗ ಗರ್ಭಪಾತ ಕೂಡ ಆಗಂತ ನಾವು ಕೆಲವು ಘಟನೆಗಳನ್ನ ನೋಡಿದ್ದೇವೆ. ಅದೇ ರೀತಿ ಕೋಳಿಗಳು ಕೂಡ ಮುಖ್ಯವಾಗಿ ಈ ನಾವೇನು ಬ್ರಾಯ್ಲರ್ ಕೋಳಿಗಳು ಅಂತ ನೋಡ್ತೀವಲ್ಲ ಅವುಗಳು ಭಾಳ ಬೇಗ ಬೆಳವಣಿಗೆ ಹೊಂದಿರೋದ್ರಿಂದ ಅತಿ ಹೆಚ್ಚು ಶಾಖ ಆದಾಗ ಅವುಗಳು ಕೂಡ ಈ ಶಾಖದ ಒತ್ತಡಕ್ಕೆ ಒಳಗಾಗಿ ಅವು ಏನು ಮೇವಿನ ಸೇವಿಸಿದ ಮೇಲೆ ಆಹಾರವನ್ನು ಸೇವಿಸಿದ ನಂತರದಲ್ಲಿ ಒಂದು ಸಾಯಂತ ಇದು ಕೂಡ ಬರುತ್ತದೆ. ಸಾಮಾನ್ಯವಾಗಿ ಒಂದು ಒಂದು ಒಂದು ಪೌಲ್ಟ್ರಿ ಫಾರ್ಮ್ನಲ್ಲಿ 1-2% ಈ ಶಾಖದ ಒತ್ತಡಕ್ಕೇ ಮಾರ್ಟಲಿಟಿ ಅಥವಾ ಮರಣವನ್ನು ಹೊಂದಂಥದ್ದನ್ನ ನಾವು ನೋಡ್ತೇವೆ. ಈ ಕೋಳಿಗಳನ್ನ ನಾವು ರೈತರು ಅಕಸ್ಮಾತ್ ಏನಾದ್ರು ಮರಣೋತ್ತರ ಪರೀಕ್ಷೆ ಏನಾದ್ರು ನಡೆಸಿ ನೋಡಿದಾಗ ಆ ಕೋಳಿಗಳ ಎದೆಯ ಭಾಗದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಅದೇ ರೀತಿ ಈ ಹಾರ್ಟ್ ಮೇಲೆ ಒಂದು ರೆಡ್ ಲೈನ್ ಮಾರ್ಕ್ ಬರುವಂಥದ್ದು, ಈ ರೀತಿ ಲಕ್ಷಣಗಳು ಕೂಡ ಶಾಖದ ಒತ್ತಡದಿಂದ ಆದಾಗ ಕಂಡು ಬರ್ತವೆ. ಶಾಖದ ಒತ್ತಡ ಅವುಗಳ ದೇಹದ ಆರೋಗ್ಯದ ಮೇಲೆ ಈ ರೀತಿಯ ಪರಿಣಾಮಗಳನ್ನು ಬೀರುತ್ತೆ. ಈಗ ನಮ್ಮ ಪಶುಪಾಲಕರು ನೀವೇ ಹೇಳಿದ ಹಾಗೆ ಯಾರು ಈ ಒಂದು ಶಿಕ್ಷಣದ ಮೂಲಕ ಏನೆಲ್ಲ ಕಲ್ತಿರಲ್ಲ, ನೋಡಿ ಕಲ್ತಿರ್ತಾರೆ ಅಥವಾ ಪರಂಪರೆಯಿಂದ ಅವರ ಅಜ್ಜಿ ತಾತ ಹೇಗೆ ಮಾಡಿದ್ರು ಅದೇ ಥರ ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಅದೇ ತಳಿಯ ರಾಸುಗಳನ್ನು ಸಹ ನಿರ್ವಹಣೆ ಮಾಡ್ತಾ ಇರ್ತಾರೆ. ಹೌದು. ಇನ್ನು ಈ ಹಸುಗಳಲ್ಲೇ ಆಗಲಿ ಕುರಿ ಮೇಕೆಗಳಲ್ಲೇ ಆಗಲಿ ಈ ಸ್ಥಳೀಯ ತಳಿಗಳಲ್ಲದೆ ಬೇರೆ ತಳಿಗಳನ್ನು ಇಲ್ಲಿ ಸಾಕಣೆ ಮಾಡ್ತಾ ಇದ್ದಾರೆ. ಒಂದು ಹಾಲಿನ ಉತ್ಪಾದನೆಯ ದೃಷ್ಟಿಯಿಂದ ಇರ್ಬೋದು, ಇನ್ನೊಂದು ಈ ಕುರಿ ಮೇಕೆಗಳಲ್ಲಿ ಮಾಂಸದ ಗುಣಮಟ್ಟದ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅವುಗಳ ಒಂದು ಆರೋಗ್ಯ ನಿರ್ವಹಣೆಯಲ್ಲೂ ಈ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಹೌದು ಸರ್, ಖಂಡಿತವಾಗ್ಲೂ. ಈಗ ನಮ್ಮ ಭಾಗದಲ್ಲಿ ಏನು ಅಂತಂದರೆ ನಮ್ಮ ಈ ತಳಿಗಳ ಬಗ್ಗೆ ಹಸುಗಳ ತಳಿ ಬಗ್ಗೆ ತೊಳೆದಾಯ್ತು ಅಂದರೆ ಹಳ್ಳಿಕಾರ ಆಗ್ಬೋದು, ಮಲ್ನಾಡ್ ಗಿಡ್ಡ ಆಗ್ಬೋದು, ಅಮೃತ್ಮಲ್ ಆಗ್ಬೋದು, ಕಿಲ್ಲಾರಿ ಆಗ್ಬೋದು, ಇವೆಲ್ಲವೂ ಕೂಡ ಹೇಗೆ ಅಂತಂದರೆ ನಾವು ಉಳುಮೆಗೆ ಬಳಸೋಂಥದ್ದು. ಮಲ್ನಾಡ್ ಗಿಡ್ಡ ಒಂದು ನಾವು ಹಾಲಿಗೆ ಬಳಸ್ತೀವಿ, ಅದೇ ರೀತಿ ನಮ್ಮ ಬೀದರ್ ಭಾಗದ ಒಂದು ದೇವಣಿ ಅನ್ನೋ ಒಂದು ತಳಿ ಇದೆ, ಅದು ಕೂಡ ಒಂದು ಹಾಲು ಮತ್ತು ಉಳುಮೆಗೆ ಎರಡು ಕೂಡ ಬರ್ತದೆ. ಆದರೆ ಈಗ ಇನ್ನು ಹಾಲಿನ ಉತ್ಪತ್ತಿ ಜಾಸ್ತಿ ಮಾಡೋದಕ್ಕೆ ಮಿಶ್ರತಳಿ ಹಸುಗಳನ್ನ ಕೂಡ ನಾವು ನಮ್ಮ ಭಾಗದಲ್ಲಿ ಕಂಡು ಬರ್ತದೆ. ಈ ಮಿಶ್ರತಳಿಗಳಿ ಹಸುಗಳೇ ಈ ಶಾಖದ ಒತ್ತಡಕ್ಕೆ ಒಳಗಾಗಂಥದ್ದು. ನಮ್ಮ ದೇಸಿ ಹಸುಗಳು ಸಾಮಾನ್ಯವಾಗಿ ಈ ಶಾಖದ ಒತ್ತಡಕ್ಕೆ ಒಳಗಾಗಲ್ಲ. ಮಿಶ್ರತಳಿ ಹಸುಗಳು ಈಗಾಗಲೇ ಹೇಳಿದಂಗೆ 30 ಡಿಗ್ರಿಗೂ ಮೇಲ್ಪಟ್ಟು ಹೋಗ್ತಿದೆ ಅಂತಂದಾಗ ಹಲವಾರು ಶಾಖದ ಒತ್ತಡಕ್ಕೆ ಒಳಗಾಗಿ ಅವು ಸಮಸ್ಯೆಗಳನ್ನ ಎದುರಿಸುತ್ತೆ. ಅಂತಹ ಶಾಖದ ಒತ್ತಡವನ್ನು ನಾವು ತಡೆದು ನಾವು ಒಂದು ಹಾಲಿನ ಉತ್ಪತ್ತಿಯನ್ನು ಹೆಚ್ಚಿಗೆ ಮಾಡಬೇಕಂತಂದರೆ ಅವಕ್ಕೆ ಬೇಕಾದಂಥ ನಿಯಂತ್ರಣಗಳನ್ನ ನಾವು ಖಂಡಿತವಾಗ್ಲೂ ಅನುಸರಿಸಲೇಬೇಕಾಗುತ್ತೆ. ನಾವೇನಾದ್ರು ಅವುಗಳನ್ನ ಪಾಲನೆ ಮಾಡಿಲ್ಲ ಅಂತಂದರೆ ನಮ್ಮ ಏನು ಹಸುಗಳ ಹಾಲಿನ ಇಳುವರಿ ಒಂದು ಕಡಿಮೆ ಆಗುತ್ತೆ, ಜೊತೆಗೆ ಕೆಲವು ಸಂದರ್ಭದಲ್ಲಿ ರಾಸುಗಳ ಒಂದು ಮರಣವನ್ನು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಬೇಸಿಗೆಯಲ್ಲಿ ಇವುಗಳನ್ನು ಬಾಧಿಸುವಂತಹ ಕೀಟಗಳು ಅವುಗಳ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ಈಗ ಕೀಟಗಳು ಅಂತ ಬಂದಾಗ ರಾಸುಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಒಂದು ಈಗ ಉಣ್ಣೆ ಅಂತ ನಾವು ಕೇಳಿರ್ತೀವಿ. ಉಣ್ಣೆ ಮತ್ತು ಚಿಗಟೆ ಬರುತ್ತೆ. ಈ ಬೇಸಿಗೆ ಸಂದರ್ಭದಲ್ಲಿ ಉಣ್ಣೆಗಳ ಪಾಪ್ಯುಲೇಷನ್ನು ಭಾಳ ಜಾಸ್ತಿಯಾಗಿ ಅವುಗಳು ರಾಸುವಿನ ಮೇಲೆ ಕುಳಿತು ಒಂದು ರಕ್ತ ಇರುವಂಥದ್ದು. ಇದು ಕೇವಲ ರಕ್ತವನ್ನು ಇರೋದಿಲ್ಲ, ಹಲವಾರು ಏನು ತೈಲೇರಿಯಾ ಅಂತ ಒಂದು ರೋಗ ಬರುತ್ತೆ, ಬೆಬಿಶಿಯಾ ಅಂತ ಒಂದು ರೋಗ ಬರುತ್ತೆ, ಅನಾಪ್ಲಾಸ್ಮಾ ಅಂತ ಒಂದು ರೋಗ ಬರುತ್ತೆ. ಎಲ್ಲೋ ಏನು ಹೇಗೆ ಅಂತಂದರೆ ನಾವು ಡೆಂಗ್ಯೂ ಅಂತ ಹೇಳ್ತೀವಲ್ಲ, ಡೆಂಗಿ ಮಲೇರಿಯಾ ಹೇಳ್ತೀವಲ್ಲ, ಆ ಜಾತಿಗೆ ಸೇರಿದಂಥದ್ದು. ಅಂಥ ರೋಗಗಳು ಕೂಡ ಹಸುಗಳಲ್ಲಿ ಹೆಚ್ಚು ಕಂಡುಬರುತ್ತೆ. ಇವುಗಳಿಂದ ಒಂದು ರಕ್ತವನ್ನು ಆ ಒಳಗಡೆ ಹೋದಂಥ ಒಂದು ಏನು ಒಂದು ಕೀಟಾಣು ವೈರಾಣು ಇರುತ್ತಲ್ಲ, ಅದು ನಮ್ಮ ದೇಹದಲ್ಲಿರುವಂಥ ಹಸುಗಳ ದೇಹದಲ್ಲಿರುವಂಥ ಒಂದು ರಕ್ತವನ್ನು ಹೀರೋದಲ್ಲದೆ ಹಲವಾರು ಸಮಸ್ಯೆಗಳು ಅಂದರೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಮತ್ತು ಇನ್ನೊಂಥರ ರಕ್ತವನ್ನು ಕಡಿಮೆ ಮಾಡಿ ಒಂದು ಜಾನುವಾರುಗಳ ಮರಣಕ್ಕೆ ಕೂಡ ಒಂದು ಕಾರಣ ಆಗ್ತವೆ. ಅದರಿಂದ ಈ ಉಣ್ಣೆಗಳ ನಿಯಂತ್ರಣ ಕೂಡ ಭಾಳಷ್ಟು ಒಂದು ನಾವು ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ. ಈಗ ರಕ್ಷಿತ್ ರಾಜ್ ಅವರೇ ಹೇಳಿ ಇದಿಷ್ಟು ಸಮಸ್ಯೆಗಳ ಬಗ್ಗೆ ಆಯಿತು. ಇನ್ನು ಈ ನಿಯಂತ್ರಣ ಕ್ರಮಗಳು ಹಾಗೆಯೇ ಪರಿಹಾರ ಕ್ರಮಗಳು, ನಿಯಂತ್ರಣ ಕ್ರಮಗಳು ಅದರ ಶಾಖ ಒಂದು ಶಾಖದ ಬಿಸಿ ಅದರ ಮೈಗೆ ತಟ್ಟದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಯಾವ ರೀತಿಯ ನಿರ್ವಹಣೆ ಮಾಡಬೇಕಾಗುತ್ತೆ ಬೇಸಿಗೆಯಲ್ಲಿ ವಿಶೇಷವಾಗಿ? ಈ ನಿರ್ವಹಣೆ ಕ್ರಮಗಳಿಗೆ ಬಂದಾಗ ನಾವು ಇದನ್ನು ಒಂದು ಭಾಗ ಮಾಡ್ಕೊಳ್ಳುವಂಥದ್ದು ಭಾಳ ಉತ್ತಮ. ಅಂದರೆ ಮೊದಲನೇದಾಗಿ ಒಂದು ಕೊಟ್ಟಿಗೆ ಅಥವಾ ಭೌತಿಕ ರಚನೆಯಲ್ಲಿ ಕೆಲವು ವಿನ್ಯಾಸಗಳು, ಅದೇ ರೀತಿ ಆಹಾರ ನಿರ್ವಹಣೆ ಜೊತೆಗೆ ಆರೋಗ್ಯ ನಿರ್ವಹಣೆ, ಈ ಮೂರನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದಾಗಲೇ ನಾವು ಶಾಖದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಆಗಂಥದ್ದು, ಮತ್ತು ನಾವು ಏನು ಬೇಸಿಗೆಯಲ್ಲಿ 500 ರಸಗಳ ನಿರ್ವಹಣೆಯನ್ನು ನಾವು ಸಮಂಜಸವಾಗಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಮೊದಲನೇದಾಗಿ ಈ ಕೊಟ್ಟಿಗೆಯ ರಚನೆಯಲ್ಲಿ ಈ ನಮ್ಮ ದೇಶದಲ್ಲಿ ಏನು ಅಂತಂದರೆ 80% ಶೇಕಡಕ್ಕೂ ಅಧಿಕ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಜಾನುವಾರುಗಳನ್ನು ಹೊಂದಿರುವಂಥದ್ದು. ಅವರೆಲ್ಲ ಸಾಮಾನ್ಯವಾಗಿ ಮನೆಯ ಒಂದು ಹಿತ್ತಲಿನಲ್ಲಿ ಒಂದು ಚಿಕ್ಕದಾಗಿ ಕೊಟ್ಟಿಗೆಯನ್ನು ನಿರ್ಮಿಸಿರ್ತಾರೆ. ಆ ಜಾಗದಲ್ಲಿ ಮಿಶ್ರತಳಿ ಹಸುಗಳಿಗೆ ಗಾಳಿ ಬೆಳಕು ಸರಿಯಾಗಿ ಆಡ್ತಾ ಇಲ್ಲ ಮತ್ತು ಚಾವಣಿ ಭಾಳ ಕಡಿಮೆ ಇದೆ ಅಂತ ಅಂದಲ್ಲಿ ಅವು ಹಸುಗಳು ಕೂಡ ಈ ಶಾಖದ ಒತ್ತಡಕ್ಕೆ ಒಳಗಾಗುವಂಥದ್ದು ಜಾಸ್ತಿ. ಆದ ಕಾರಣ ಮೊದಲನೇದಾಗಿ ಏನು ಅಂತಂದರೆ ಶಾಖದ ಒತ್ತಡ ನಿರ್ವಹಣೆ ಮಾಡಲು ಗಾಳಿ ಬೆಳಕು ಭಾಳ ಸುಲಭವಾಗಿ ಸಲೀಸಾಗಿ ಸಂಚಾರವನ್ನು ನಡೆಸಬೇಕಾಗತ್ತೆ. ಆ ಕಾರಣದಿಂದ ಏನು ಅಂತಂದರೆ ಏನು ನಾವು ಚಾವಣಿಯನ್ನು ನಿರ್ಮಿಸಿರೋದು ಅದು ಕನಿಷ್ಠ ಒಂದು 10 ಅಡಿಯ ಮೇಲೆ ಇರಬೇಕಾಗತ್ತೆ. ಮತ್ತು ಕಿಟಕಿಗಳು ಅಲ್ಲಲ್ಲಿ ಕಿಟಕಿಗಳನ್ನ ಕೂಡ ಇಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತದೆ. ಮತ್ತು ನಾವು ಶೆಡ್ನ ನಿರ್ಮಾಣ ಮಾಡಿದಾಗ ಅದು ಪೂರ್ವ ಪಶ್ಚಿಮ ದಿಕ್ಕಿಗೆ ಇರೋಂಥದ್ದು ಭಾಳ ಉತ್ತಮ. ಯಾಕಂದರೆ ಗಾಳಿ ಸಂಚಾರ ಆಗಬೇಕು ಅಂತಂದರೆ ಶೆಡ್ನ ಉದ್ದ ಪೂರ್ವ ಪಶ್ಚಿಮ ದಿಕ್ಕಿಗೆ ಇರಬೇಕಾಗತ್ತೆ. ನಂತರದಲ್ಲಿ ಚಾವಣಿ ಹೇಳಿದಂಗೆ ಕನಿಷ್ಠ ಒಂದು 10 ಅಡಿಯ ಮೇಲೆ ಇರಬೇಕು. ಅದೇ ರೀತಿ ಈ ಚಾವಣಿಗಳ ಮೇಲೆ ಒಂದು ನಾವು ಈ ಹುಲ್ಲನ್ನು ಒದಿಸುವಂಥದ್ದು ಅಥವಾ ತೆಂಗಿನ ಮಟ್ಟಾಳಿ ಗರಿಗಳನ್ನು ನಾವು ಒದಿಸುವಂಥದ್ದು ಅವು ಕೂಡ ಮಾಡ್ಬೋದು ಶಾಖದ ನಿರ್ವಹಣೆ ಮಾಡೋದಕ್ಕೆ. ಮತ್ತು ಕೊಟ್ಟಿಗೆಯ ಸುತ್ತ ಕೆಲವು ಗಾಳಿ ಬರುವಂಥ ಕೆಲವು ಮರಗಳು ಅಂದರೆ ಮೇಯ್ನಾಗಿ ಹೊಂಗೆ ಗಿಡ ಭಾಳಷ್ಟು ನೆರಳು ಕೊಡುತ್ತೆ, ಜೊತೆಗೆ ಗಾಳಿ ಕೂಡ ಬೀಸುತ್ತೆ. ಜೊತೆಗೆ ಮೇವಿನ ಗಿಡಗಳಾದ ಈ ನೀವು ಹೆಬ್ಬೇವಾಗ್ಬೋದು ಅಥವಾ ಅಗಸೆ ಆಗ್ಬೋದು ಇಂಥ ಗಿಡಗಳನ್ನ ಕೂಡ ಕೊಟ್ಟಿಗೆ ಸುತ್ತ ನಿರ್ಮಿಸ್ಕೋಬೋದು. ಮತ್ತು ಕೊಟ್ಟಿಗೆ ಒಳಗಡೆ ಕೀಟಬಾಧೆಗಳು ಮತ್ತು ನೊಣಗಳು ಇವು ಕೂಡ ಇರಬಾರ್ದು. ಮತ್ತು ಗಾಳಿ ಚೆನ್ನಾಗಿ ಬೀಸೋದಕ್ಕೆ ನೀವು ಒಂದು ಫ್ಯಾನ್ ಅಥವಾ ಇನ್ನು ಹವಾನಿಯಂತ್ರಣ ಮಾಡುವಂಥ ಒಂದು ಉಪಕರಣಗಳನ್ನ ಕೂಡ ಬಳಸ್ಬೋದು. ಇದರ ಜೊತೆಗೆ ನೀವು ಹಸುಗಳ ಕೊಟ್ಟಿಗೆಯೊಳಗೆ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಅಥವಾ ಮೈಕ್ರೋ ಫಾಗರ್ಸ್ ಅಂತ ಬರುತ್ತೆ ಅವುಗಳನ್ನು ಕೂಡ ಅಳವಡಿಸ್ಕೋಬೋದು. ಇವುಗಳಿಂದ ಏನಾಗುತ್ತೆ ಅಂದರೆ ಮೈಕ್ರೋ ಸ್ಪ್ರಿಂಕ್ಲರ್ಸಿಂದ ಹಸುಗಳ ಮೇಲೆ ಒಂದು ನೀರನ್ನು ಹಾಕ್ಬೋದು. ಇದನ್ನು ಅಳವಡಿಸೋದಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ಈ ಭಾಳಷ್ಟು ಬೇಸಿಗೆಯ ಟೈಮ್ನಲ್ಲಿ 12-1 ಗಂಟೆಯ ಟೈಮಲ್ಲಿ ನೀವು ಹಸುಗಳನ್ನ ಒಂದು ಮೈ ಮೇಲೆ ತೊಳೆಯುವಂಥದ್ದು ಅಥವಾ ಒಂದು ಒದ್ದೆ ಗೋಣಿಚೀಲ ಬಟ್ಟೆಯನ್ನು ಕೂಡ ನೀವು ಹಸುಗಳ ಮೇಲೆ ಹಾಕ್ಬೋದು. ಆ ರೀತಿ ಮಾಡೋದ್ರಿಂದ ಕೂಡ ನೀವು ಶಾಖದ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಇದು ಒಂದು ಕೊಟ್ಟಿಗೆ ವಿನ್ಯಾಸ ಮತ್ತು ಹಸುಗಳ ಮೇಲೆ ನೀವು ಮಾಡಬೇಕಿರುವಂಥ ಒಂದು ಭೌತಿಕ ಕ್ರಮಗಳು. ನಂತರದಲ್ಲಿ ಆಹಾರ. ಈಗ ಸಾಮಾನ್ಯವಾಗಿ ಬೇಸಿಗೆ ಟೈಮಲ್ಲಿ ಒಂದು ಹಾಲಿನ ಇಳುವರಿ ಕಡಿಮೆ ಆಗ್ತಿರುತ್ತೆ. ಇದಕ್ಕೆ ಮೂಲ ಕಾರಣ ಅಂತಂದರೆ ಬೇಸಿಗೆ ಟೈಮಲ್ಲಿ ಹೆಚ್ಚು ಆಹಾರ ಸೇವನೆ ಮಾಡೋದಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ಏನಾಗುತ್ತೆ ದೇಹದಲ್ಲಿ ಪೌಷ್ಟಿಕಾಂಶದ ಕೊರತೆಗಳು ಉಂಟಾಗ್ತಿರುತ್ತೆ. ಈ ಪೌಷ್ಟಿಕಾಂಶಗಳ ಕೊರತೆ ಉಂಟಾದಾಗ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗ್ತಿರುತ್ತೆ. ಜೊತೆಗೆ ಸಬ್ಕ್ಲಿನಿಕಲ್ ಕೀಟೋಸಿಸ್ ಅಂತ ನಾವು ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ, ಇದು ಕೂಡ ಪ್ರಾರಂಭ ಆಗ್ತಿರುತ್ತೆ. ಆ ಕಾರಣದಿಂದ ಬೆಳಗಿನ ಜಾವ ಒಂದು 5-6 ಗಂಟೆ ಒಳಗಡೆ ನಾವು ಹಸುವಿಗೆ ಒಂದು ಪೌಷ್ಟಿಕ ಆಹಾರ ಅಂದರೆ ನಾವು ಸಾಮಾನ್ಯವಾಗಿ ಒಂದು ಹಸುಗಳಿಗೆ ಏನು ಕೈ ತಿಂಡಿ ಅಂತ ನಾವು ಕೊಡ್ತೀವಲ್ಲ, ಹಾಲಿನ ಇಳುವರಿ ಚೆನ್ನಾಗಿ ಬರಲಿ ಅಂತ ಕೈ ತಿಂಡಿ ಕೊಡುವಂಥದ್ದು, ಅದನ್ನು ಭಾಳ ಬೇಗ ಒಂದು 6 ಗಂಟೆ ಒಳಗಡೆ ಕೊಡುವಂಥದ್ದು ಭಾಳ ಉತ್ತಮ. ಮತ್ತು ಕೊಡೋಂಥ ಆಹಾರದಲ್ಲಿ ಏನು ನಾವು ಕೈ ತಿಂಡಿ ಕೊಡ್ತಿರ್ತೀವಲ್ಲ ಅದಕ್ಕೊಂದು 20% ಎಕ್ಸ್ಟ್ರಾ ಕೈ ತಿಂಡಿನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಈ ಒಣಮೇವನ್ನ ಬೇಸಿಗೆಯಲ್ಲಿ ಹಸುಗಳು ಸೇವನೆ ಮಾಡೋಂಥದ್ದು ಕಡಿಮೆ, ಅದಕ್ಕೆ ಎರಡೂ ಕೂಡ ಇದು ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಬೇಸಿಗೆಯಲ್ಲಿ ನಿಮಗೆ ಅವೈಲಬಿಲಿಟಿ ಇದ್ದರೆ ಅತಿ ಹೆಚ್ಚು ಹಸಿರು ಮೇವನ್ನ ನಾವು ಕೊಡಬೇಕಾಗತ್ತೆ ಹಸುಗಳಿಗೆ. ಇದರಿಂದ ಕೂಡ ಒಂದು ಶಾಖದ ಒತ್ತಡವನ್ನು ನಾವು ಕಡಿಮೆ ಮಾಡ್ಬೋದು. ಇವೆಲ್ಲದರ ಜೊತೆಗೆ ಈ ನಾವು ಮಿನರಲ್ ಮಿಕ್ಸರ್ ಅಂತ ಹೇಳ್ತೀವಿ, ಖನಿಜ ಮಿಶ್ರಣಗಳು ಮತ್ತು ಜೀವಸತ್ವಗಳು ಇವುಗಳನ್ನ ಕೂಡ ಆ್ಯಡ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಏನು ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ನಾವು ಹೇಳ್ತೀವಿ ಮತ್ತು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಇವುಗಳನ್ನ ಕೂಡ ನೀವು ಒಂದು ಮೇಂಟೈನ್ ಮಾಡ್ಬೋದು. ಇದ್ರ ಜೊತೆಗೆ ಅತಿ ಹೆಚ್ಚು ಬಿಸಿಲಾದಾಗ ಬೆಲ್ಲ ಮತ್ತು ಉಪ್ಪು ಮಿಶ್ರಿತ ನೀರನ್ನು ಕೂಡ ಹಸುಗಳಿಗೆ ನೀಡುವಂಥದ್ದು ಭಾಳ ಉತ್ತಮ. ಈ ಬೆಲ್ಲ ಮತ್ತು ಉಪ್ಪು ನೀರಿನ ಜೊತೆಗೆ ನಿಂಬೆಹಣ್ಣು ಅಥವಾ ಇನ್ನು ಸಿಟ್ರಿಕ್ ಆ್ಯಸಿಡ್ ಹೇಳ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಕೊಡೋದ್ರಿಂದ ಶಾಖದ ಒತ್ತಡವನ್ನು ಕಡಿಮೆ ಆಗುತ್ತೆ, ಜಾನುವಾರುಗಳು ಆರಾಮಾಗಿ ಇರುತ್ತವೆ. ಅಂದರೆ ಹಸಿರು ಮೇವಿನ ಒಂದು ಪ್ರಮಾಣವನ್ನು ಹೆಚ್ಚಿಸುವಂಥದ್ದು, ಬೆಳಗಿನ ಸಮಯದಲ್ಲಿ ಕೊಡುವಂತಹ ಕೈ ತಿಂಡಿ ಏನಿದೆ ಅದನ್ನು ಮುಂಚಿತವಾಗಿ ಕೊಡೋದು, ಮಾಮೂಲಿ ಟೈಮ್ಗಿಂತ 1/2 ಗಂಟೆ 3/4 ಗಂಟೆ 1 ಗಂಟೆ ಮುಂಚಿತವಾಗಿ ಕೊಡೋದು ಒಳ್ಳೆಯದು, ಏರಕ್ಕಿಂತ ಮುಂಚೆ ಅಲ್ವಾ? ಹೌದು. ಇನ್ನು ಒಣ ಮೇವಿನ ಪ್ರಮಾಣ ಅವು ಕಡಿಮೆ ಸೇವಿಸೋದ್ರಿಂದ ಹಸಿರು ಮೇವನ್ನೇ ಆದಷ್ಟು ಪೂರೈಸೋದಕ್ಕೆ ಮಾಡಬೇಕು. ಇನ್ನು ಬೇಕಾದಂತಹ ಜೀವಸತ್ವಗಳನ್ನು ನೀಡುವಂಥದ್ದು, ಉಪ್ಪು ಮತ್ತು ಬೆಲ್ಲದ ದ್ರಾವಣವನ್ನು ಕುಡಿಸುವಂಥದ್ದು, ಇದೆಲ್ಲ ಮನುಷ್ಯರಲ್ಲಿ ಹೇಗೆ ಒಂದು ಡಿಹೈಡ್ರೇಷನ್ ನಾವು ಕಡಿಮೆ ಮಾಡೋದಕ್ಕೆ ಏನು ಮಾಡ್ತೀವೋ ಅದು ರಾಸುಗಳಿಗೂ ಅನ್ವಯಿಸುತ್ತೆ. ಇನ್ನು ಕುರಿ ಮೇಕೆಗಳು ಅದಂತೂ ಅವರು ಹೊರಗಡೆ ಮೇಯಿಸೇನೆ ಅದನ್ನು ಪಾಲನೆ ಮಾಡುವಂಥದ್ದು, ಅಂಥವ್ರು ಏನು ಮಾಡ್ಬೋದು? ಸಾಮಾನ್ಯ ಈಗ ಹೇಗೆ ಅಂತಂದರೆ ಕುರಿ ಮತ್ತು ಮೇಕೆಗಳನ್ನ ಎಲ್ಲರೂ ಒಂದು ಜನಾಂಗದವರಾಗ್ಬೋದು ಅಥವಾ ಏನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮೇಯಿಸುವಂಥದ್ದು ನಾವು ನೋಡಿರ್ತೀವಿ. ಇಂಥವರು ಏನು ಅಂತಂದರೆ ಈಗ ನೀರಿನ ಅವೈಲೇಬಿಲಿಟಿ ಭಾಳ ಕಡಿಮೆ ಇರುತ್ತೆ. ಹೊರಗಡೆ ಮೇವಿಗೆ ಮೇಯಿಸೋಕ್ಕೆ ಕರ್ಕೊಂಡೋದಾಗ ನೀರಿನ ಲಭ್ಯತೆ ಕಡಿಮೆ ಇರೋದೇನಾಗುತ್ತೆ, ಅಂಥವರು ಎಲ್ಲೆಲ್ಲಿ ನೀರಿರುತ್ತೆ ಅಂಥ ಜಾಗದಲ್ಲಿ ಅಥವಾ ಅತಿ ಅವರು ನೀರನ್ನು ಕ್ಯಾರಿ ಮಾಡ್ಕೊಂಡೋಗಿ ಕುಡಿಸೋಂಥದ್ದು. ಯಾಕಂದರೆ ಎಷ್ಟೋ ಬಾರಿ ಲಕ್ಷಣಗಳು ಕಂಡು ಬರೋದಿಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿ ಸಾಯೋಂಥದ್ದು ಕೂಡ ಆಗುತ್ತೆ. ಅಂಥವರು ಕೆಲವು ಒಂದು ಬಿಂದಿಗೆಗಳಲ್ಲಿ ನೀರನ್ನ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಯಾವ್ದಾದ್ರು ಒಂದು ಭಾಳ ನೆರಳನ್ನ ನೋಡ್ತಾ ಇದೆ, ಎದುಸರು ಬಿಡ್ತಾ ಇದೆ, ಬಾಯಿ ತೆಗೆದುಕೊಂಡು ಏನಾದ್ರು ಉಸಿರಾಟ ಆಡ್ತಾ ಇದೆ ಅಂತ ಕಂಡು ಬಂದರೆ ಅಂಥ ಇದಕ್ಕೆ ನೀರನ್ನು ಕುಡಿಸ್ಬೋದು. ಜೊತೆಗೆ ಉಪ್ಪು ಮತ್ತು ಬೆಲ್ಲವನ್ನು ಕೂಡ ಕುಡಿಸೋದ್ರಿಂದ ನಾವು ಒಂದು ಪ್ರಥಮ ಚಿಕಿತ್ಸೆಯಾಗಿ ನಾವು ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದಿಷ್ಟು ಕ್ರಮಗಳಾಯಿತು. ಇನ್ನು ಈ ಬೇಸಿಗೆಯಲ್ಲಿ ಮೇವಿನ ಕೊರತೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಪಶುಪಾಲಕರಿಗೆ ಅದು ಸಮಸ್ಯೆಯಾಗಿ ಕಂಡುಬರುತ್ತೆ. ಇದನ್ನು ನೀಗಿಸೋದಕ್ಕೆ ಮೇವಿನ ಲಭ್ಯತೆ ಹೆಚ್ಚಿದ್ದಾಗ ಈ ರೀತಿ ರಸಮೇವಿನ ತಯಾರಿ ಮಾಡಿಕೊಂಡು ಬಳಕೆ ಮಾಡೋದರಿಂದ ಅನುಕೂಲ ಆಗುತ್ತೆ ಅಂತಲೂ ಅಭಿಪ್ರಾಯ ಇದೆ. ಕೆಲವರು ಸ್ಥಿತಿವಂತರು ಅದನ್ನು ಭಾಳ ಮುಂಚಿತವಾಗಿ ಭಾಳ ಯೋಜನಾಬದ್ಧವಾಗಿ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಹೈನುಗಾರಿಕೆ ಒಂದು ಲಾಭದಾಯಕವಾಗಿ ನಡೀಬೇಕು ಅಂತ ಅಂದರೆ ಅದರಲ್ಲಿ 60-70% ಖರ್ಚು ಒಂದು ಈ ಏನು ನಾವು ಕೈ ತಿಂಡಿ ಅಥವಾ ಮೇವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರ ಜೊತೆಗೆ ಹೈನುಗಾರಿಕೆಯಲ್ಲಿ ಕಂಡು ಬರುವಂಥದ್ದು ಮೇಯ್ನ್ ಆಗಿ ಲೇಬರ್ ಸಮಸ್ಯೆ. ನಾವು ಎಷ್ಟೇ ಕೂಲಿ ಕೊಡ್ತೀವಿ ಅಂತಂದರೂ ಯಾರು ಕೂಡ ಲೇಬರ್ಗಳು ನಮಗೆ ಅವೈಲೇಬಿಲಿಟಿ ಸಿಗೋಂಥದ್ದು ಭಾಳ ಕಡಿಮೆ. ಈ ಕಾರಣಗಳಿಂದ ಏನಾಗ್ತಿದೆ, ಈಗ ಹೊಸ ಟೆಕ್ನಾಲಜಿ ಸೈಲೇಜ್ ಅನ್ನೋ ಒಂದು ರಸಮೇವು ಅನ್ನೋ ಟೆಕ್ನಾಲಜಿ ಎಲ್ಲ ಕೂಡ ಒಂದು ಪಾಪ್ಯುಲರ್ ಆಗ್ತಿದೆ. ಏನು ಮಳೆಗಾಲದಲ್ಲಿ ಮೇವಿನ ಲಭ್ಯತೆ ಜಾಸ್ತಿ ಇದ್ದಾಗ ಆ ಮೇವನ್ನು ನಾವು ಒಂದು ಕಟಾವು ಮಾಡಿ ಒಂದು ಗುಂಡಿ ಅಥವಾ ಒಂದು ಟ್ಯಾಂಕ್ನಲ್ಲಿ ಶೇಖರಿಸಿ ಇಡುವಂಥದ್ದು ಒಂದು ಟೆಕ್ನಾಲಜಿ. ಈ ಸೌತ್ ಆಫ್ರಿಕನ್ ಟಾಲ್ ಮೇಯ್ಸ್ ಅಂತ ಒಂದು ವೆರೈಟಿ ಬರುತ್ತೆ, ಅದು ಅತಿ ಹೆಚ್ಚು ಮೇವಿನ ಇಳುವರಿಯನ್ನು ನೀಡುತ್ತೆ. ಒಂದು ಎಕರೆಗೆ ನಿಮಗೆ ಒಳ್ಳೆಯ ಕ್ವಾಲಿಟಿ ಗುಣಮಟ್ಟದ ಬೀಜವನ್ನು ಉಪಯೋಗಿಸಿ ಬಿತ್ತಿದ್ದೆ ಆದಲ್ಲಿ ನಿಮಗೆ 15-20 ಟನ್ ಗಂಟ ಮೇವಿನ ಇಳುವರಿ ಸಿಗುತ್ತೆ. ಆ ಮೇವನ್ನು ನೀವು ಒಂದು 60-70 ದಿನ ಹಾಲುಗಳು ಆದಂಥ ಟೈಮ್ನಲ್ಲಿ ಅದನ್ನು ಕಟಾವು ಮಾಡಿ ಒಂದು ಏನು ನಾವು ಮೇವು ಕತ್ತರಿಸುವ ಯಂತ್ರದಿಂದ ಪುನಃ ಕಟಾವು ಮಾಡಿ ಒಂದು ಚೀಲ ಬರುತ್ತೆ. ಸೈಲೇಜ್ ಶೇಖರಿಸಿಡೋದಕ್ಕೆ ಒಂದು ಚೀಲದ ಮಾದರಿ ಬರುತ್ತೆ, 1 ಟನ್ನು ಅಥವಾ 750 ಟನ್ ಕೆಪಾಸಿಟಿಯ ಚೀಲ ಇರುತ್ತೆ, ಅಥವಾ ನೀವು ಗುಂಡಿಯಲ್ಲೇ ಶೇಖರಿಸಿಡ್ಬೋದು ಅಥವಾ ಒಂದು ಟ್ಯಾಂಕ್ನಲ್ಲಿ. ಈ ರೀತಿ ಶೇಖರಣೆ ಮಾಡುವಂಥ ವಿಧಾನಗಳಿದೆ. ಅಂಥ ಟ್ಯಾಂಕ್ಗಳಿಗೆ ನೀವು ಈ ಕಟಾವು ಮಾಡಿದಂಥ ಸೌತ್ ಆಫ್ರಿಕನ್ ಟಾಲ್ ಮೇಯ್ಸನ್ನು ಮೇವು ಕತ್ತರಿಸುವ ಯಂತ್ರದಲ್ಲಿ ಕಟಾವು ಮಾಡಿ ತುಂಬಿಸಿ ಗಾಳಿ ಬೆಳಕು ನೀರು ಯಾವುದು ಕೂಡ ಜಾಸ್ತಿ ಹೋಗೋದ್ರಿಂದ ಭಾಳ ಟೈಟಾಗಿ ನೀವು ತುಂಬಿ ಇಡಬೇಕಾಗುತ್ತೆ. ಈ ಶೇಖರಿಸಿಟ್ಟ ಮೇವನ್ನು 45 ದಿನ ನಂತರದಲ್ಲಿ ನೀವು ಈ ಹಸುಗಳಿಗೆ ನೀಡ್ಬೋದು. ಮೇವಿನ ಲಭ್ಯತೆ ಸಾಮಾನ್ಯವಾಗಿ ಈ ರೈನಿ ಸೀಸನ್ ಮಳೆಗಾಲದಲ್ಲಿ ನಮಗೆ ಹೆಚ್ಚಿಗೆ ಇರುತ್ತೆ. ಆ ಮೇವನನ್ನು ನಾವು ಶೇಖರಿಸಿ ಇಟ್ಟು ಬೇಸಿಗೆಗಾಲದಲ್ಲಿ ಯಾವಾಗ ನಮಗೆ ಹಸಿರು ಮೇವು ಲಭ್ಯತೆ ಇರೋದಿಲ್ಲ ಅಂಥ ಸಮಯದಲ್ಲಿ ಜಾನುವಾರುಗಳಿಗೆ ನೀಡೋದ್ರಿಂದ ಒಂದು ಪೌಷ್ಟಿಕ ಆಹಾರವನ್ನು ನೀಡಿದಂಗಾಗುತ್ತೆ. ಮತ್ತು ಈ ಬೇಸಿಗೆ ಒತ್ತಡವನ್ನು ಕೂಡ ಹಸಿರು ಮೇವು ನೀಡೋದ್ರಿಂದ ಅದರಲ್ಲೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ರಸಮೇವು ಅಂತ ಬಂದಾಗ ಮೊದಲು ಈ ಟೆಕ್ನಾಲಜಿ ಬಂದಿರುವಂಥದ್ದು ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸೋಕ್ಕೆ, ಮತ್ತು ಯಾವಾಗ ಈ ಮೇವಿನ ಸಮಸ್ಯೆ ಉಂಟಾಗುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ, ಮತ್ತು ನೀವು ಮನೆಯ ಹತ್ತಿರದಲ್ಲೇ ಪಕ್ಕದಲ್ಲೇ ನಾವು ಈ ರೀತಿ ಶೇಖರಣೆ ಮಾಡೋಂಥ ಚೀಲ ಆಗ್ಬೋದು, ಗುಂಡಿ ಆಗ್ಬೋದು, ಟ್ಯಾಂಕ್ ಆಗ್ಬೋದು, ಇವುಗಳನ್ನ ಮಾಡ್ಕೊಡೋದ್ರಿಂದ ನೀವು ಹೊರಗಡೆ ಹೋಗಿ ಮೇವಿನ ಕತ್ತರಿಸಿ ತಂದು ಜಾನುವಾರುಗಳಿಗೆ ನೀಡೋ ಅವಶ್ಯಕತೆ ಇರೋದಿಲ್ಲ. ಕತ್ತರಿಸಿ ಇಟ್ಟಿರುವ ಮೇವು ಪೌಷ್ಟಿಕವಾಗಿರುವಂತಹ ಮೇವು ನೀವೇ ತಂದು ನಿಮ್ಮ ಜಾನುವಾರುಗಳಿಗೆ ಆಹಾರವಾಗಿ ನೀಡ್ಬೋದು. ಇದರಿಂದ ನಿಮಗೆ ಹಾಲಿನ ಇಳುವರಿ ಕೂಡ ಹೆಚ್ಚಾಗುತ್ತೆ, ಮತ್ತು ನೀವು ಲಾಭದಾಯಕವಾಗಿ ಕೂಡ ಹೈನುಗಾರಿಕೆಯನ್ನು ಮಾಡ್ಬೋದು. ಅಂದರೆ ಆ ಒಂದು ಕತ್ತರಿಸಿದಂತಹ ಮೇವಿನ ಮೇಲೆ ಒಂದಿಷ್ಟು ಯೂರಿಯಾ ಎಲ್ಲ ಚೆಲ್ಲೋದು ಅದೆಲ್ಲ ಮಾಡ್ತಾರಲ್ವಾ? ನಮ್ಮ ಭಾಗದಲ್ಲಿ ರೈತರು ಈಗ ಏನು ಮೇವಿನ ಜೋಳ ಬರುತ್ತಂತಲ್ಲ ಅಂತ ಇದಕ್ಕೆ ನಾವು ಅದನ್ನು ಎನ್ರಿಚ್ ಅಂತ ಹೇಳ್ತೀವಿ. ಆ ಎನ್ರಿಚ್ ಮಾಡೋದಕ್ಕೆ ನೀವು 1 ಟನ್ ಕತ್ತರಿಸಿರುವಂಥ ಮೇವಿನ ಜೋಳಕ್ಕೆ ಯೂರಿಯಾ, ಸಾಮಾನ್ಯವಾಗಿ ಈಗ ರೈತರು ಅದನ್ನು ಯೂರಿಯಾ ಹಾಕೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಯಾಕಂದರೆ ಅದು ಕೆಮಿಕಲ್ ಅಂತ ಹೇಳಿ. 1 ಕೆಜಿ ಬೆಲ್ಲ, 1 ಕೆಜಿ ಉಪ್ಪು, 1 ಕೆಜಿ ಮಿನರಲ್ ಮಿಕ್ಸರ್, ಜೊತೆಗೆ ಸೈಲೇಜ್ ಕಲ್ಚರ್ ಅಂತ ಹೇಳಿಬಿಟ್ಟು ಮಾರುಕಟ್ಟೆಯಲ್ಲಿ ವಿಧ ವಿಧ ಬ್ರ್ಯಾಂಡ್ಗಳಲ್ಲಿ ನಿಮಗೆ 100-800 ರೂಪಾಯಿ ಗಂಟನೂ ಸೈಲೇಜ್ ಕಲ್ಚರ್ ಅಂತ ಸಿಗುತ್ತೆ. ಆ ಕಲ್ಚರ್ನ ಕೂಡ ನೀವು ಆ್ಯಡ್ ಮಾಡಿ ನೀವು ಏನು ರಸಮೇವಿನ ಪೌಷ್ಟಿಕತೆಯನ್ನು ಹೆಚ್ಚಿಸಿ ಒಂದು ಪೌಷ್ಟೀಕರಿಸಿದ ರಸಮೇವನ್ನು ಕೂಡ ನೀವು ನೀಡ್ಬೋದು. ಈ ಏನು ಉಪ್ಪು ಬೆಲ್ಲ ಮತ್ತು ಸೈಲೇಜ್ ಕಲ್ಚರ್ ಇವೆಲ್ಲವನ್ನು ಆ್ಯಡ್ ಮಾಡೋದ್ರಿಂದ ಪೌಷ್ಟಿಕತೆ ಹೆಚ್ಚುತ್ತೆ. ಮತ್ತು ಈ ಸೈಲೇಜ್ ಕಲ್ಚರ್ ಅಂತ ಹೇಳ್ತೀವಲ್ಲ ರಸಮೇವ ಕಲ್ಚರ್, ಈ ಕಲ್ಚರ್ನ ಆ್ಯಡ್ ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ 45 ದಿನ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಬಾರಿ ಶೇಖರಿಸಿಟ್ಟ ರಸಮೇವಿನ ಚೀಲವನ್ನು 45 ದಿನ ಬೇಕಾಗುತ್ತೆ ಅದು ಫರ್ಮೆಂಟೇಷನ್ ಆಗಿ ಒಂದು ಕಂಪ್ಲೀಟ್ ಒಂದು ಸೈಲೇಜ್ ಒಂದು ಪಿ ಎಚ್ ಏನು ರಸ ಸಾರ ಇರುತ್ತಲ್ಲ ಅದು ಒಂದು 3.5 to 4.5 ಒಳಗಡೆ ಇರೋಂಥದ್ದು ಬೆಸ್ಟ್ ಕ್ವಾಲಿಟಿ ಸೈಲೇಜ್ ಅಂತ ಹೇಳ್ತೀವಿ. ಅದನ್ನು ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಬೆಲ್ಲದ ಸ್ಮೆಲ್, ಈ ಬ್ಯಾಲ್ದಣ್ಣು ಬರುತ್ತಲ್ಲ ಆ ರೀತಿ ನಿಮಗೆ ವಾಸನೆ ಬರುತ್ತದೆ. ಆ ರೀತಿ ಇರೋಂಥದ್ದು ಒಳ್ಳೆ ಗುಣಮಟ್ಟದ ಸೈಲೇಜು. ಈ ಸೈಲೇಜ್ ಕಲ್ಚರ್ ಯೂಸ್ ಮಾಡೋದ್ರಿಂದ ನಿಮಗೆ ಆ ರೀತಿ ಗುಣಮಟ್ಟದ ಒಂದು ರಸಮೇವು ದೊರಕುತ್ತೆ. ಮತ್ತು ಈ 45 ದಿನ ಏನು ನಾವು ಮಿನಿಮಮ್ ಡ್ಯೂರೇಷನ್ ಅಂತ ಹೇಳ್ತೀವಿ ಅದನ್ನು ನೀವು ಒಂದು 30 ದಿನಕ್ಕೂ ಕೂಡ ರೆಡ್ಯೂಸ್ ಮಾಡ್ಬೋದು. ಮತ್ತು ಏನು ಶೆಲ್ಫ್ ಲೈಫ್ ಅಂತ ಹೇಳೋದು ಕೂಡ ನಾವು 1 ವರ್ಷ ಅಂತ ಹೇಳ್ತೀವಿ. ಈ ಸೈಲೇಜ್ ಕಲ್ಚರ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ 2 ವರ್ಷಕ್ಕಂಟೂ ಶೆಲ್ಫ್ ಲೈಫು ಹೋಗುತ್ತೆ. ಮತ್ತು ಒಂದು ಬಾರಿ ನೀವು ಶೇಖರಿಸಿಟ್ಟ ಸೈಲೇಜನ್ನು ಓಪನ್ ಮಾಡಾದ್ಮೇಲೆ ನೀವು ಕನಿಷ್ಠ 20 ದಿನದೊಳಗೆ ಅದನ್ನು ಕಂಪ್ಲೀಟ್ ಖಾಲಿ ಮಾಡಬೇಕಾಗುತ್ತೆ. ಮಾಡಿಲ್ಲ ಅಂತಂದರೆ ನೀವು ಅದು ಹಾಳಾಗ್ತಾ ಹೋಗುತ್ತೆ, ನಂತರದಲ್ಲಿ ಫಂಗಸ್ ಎಲ್ಲ ಗ್ರೋತ್ ಆಗಿ ಸೇವನೆ ಮಾಡಿದಂಥ ಹಸುಗಳ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುತ್ತೆ. ಇನ್ನು ಅಜೋಲಾವನ್ನು ಸಹ ಒಂದು ಉತ್ತಮ ಪೌಷ್ಟಿದಾಯಕ ಮೇವು ಅಂತ ಪರಿಗಣಿಸಿ ಬಳಕೆ ಮಾಡ್ತಾ ಇದ್ದಾರೆ. ಹೇಳಿ, ಅದರ ಬಳಕೆಯ ಒಂದು ಪ್ರಾಮುಖ್ಯತೆ ಏನು? ನಮ್ಮ ರೈತರು ಭತ್ತದ ಗದ್ದೆಯಲ್ಲೆಲ್ಲ ಒಂದು ಪಾಚಿ ಅನ್ನೋಂತನ್ನ ನೋಡಿರ್ತಾರೆ, ಅದೇ ಅಜೋಲಾ. ಅಜೋಲಾದಲ್ಲಿ ನಾವು ಹಸುಗಳಿಗೆ ನೀಡುವಂಥದ್ದು ಒಂದು ಅಜೋಲಾ ಪಿನ್ನಾಟ ಅಥವಾ ಅಜೋಲಾ ಮೈಕ್ರೋಫಿಲ್ಲಾ ಅಂತ ಹೇಳಿಬಿಟ್ಟು ಒಂದು ವೆರೈಟಿ. ಆ ಅಜೋಲಾನ ನಾವು ಜಾನುವಾರುಗಳಿಗೆ ಒಂದು ಪೌಷ್ಟಿಕ ಆಹಾರವಾಗಿ ನೀಡ್ಬೋದು. ಈ ಅಜೋಲಾದಲ್ಲಿ ನಮಗೆ ಒಂದು 20-25% ಗಂಟೂ ನಮಗೆ ಪ್ರೋಟೀನ್ ಅಂಶ ಇರುತ್ತೆ, ಮತ್ತು ಒಳ್ಳೆಯ ಗುಣಮಟ್ಟದ ಜೀವಸತ್ವಗಳು, ಮಿನರಲ್ಸು ಮತ್ತು ಕ್ಯಾಲ್ಶಿಯಂ ಕೂಡ ಅಜೋಲಾದಲ್ಲಿ ಇರುತ್ತೆ. ಈ ಕಾರಣದಿಂದ ರೈತರು ಒಂದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್, 0 ಇನ್ವೆಸ್ಟ್ಮೆಂಟ್, ನಿಮ್ಮ ಮನೆಯಲ್ಲಿ ಮನೆಯ ಹಿತ್ತಲ ಭಾಗದಲ್ಲಿ ಕೊಟ್ಟಿಗೆ ಜಾಗದಲ್ಲಿ ಯಾವ್ದಾದ್ರು ಒಂದು ಗುಂಡಿನ ತೆಗೆದು ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿ ಅದರ ಒಳಗಡೆ ಒಂದು ಸ್ಕ್ವೇರ್ ಮೀಟರ್ಗೆ ಒಂದು 5 ಕೆಜಿ ಮಣ್ಣು ಮತ್ತು ಅದೇ ಒಂದು ಸ್ಕ್ವೇರ್ ಮೀಟರ್ಗೆ 1-2 ಕೆಜಿಯಷ್ಟು 2 ದಿನ ಕಳಿತ ಸಗಣಿಯನ್ನು ಹಾಕಿ ಅದನ್ನು ನೀರು ತುಂಬಿ 2 ದಿನ ಆದ ನಂತರದಲ್ಲಿ ಅಜೋಲಾ ಕಲ್ಚರ್ ಅನ್ನೋದು ಸಿಗುತ್ತೆ ನಿಮಗೆ. ನಮ್ಮ ಮೈಸೂರು ಆಲ್ನಳ್ಳಿ KMFL ಕೂಡ ಸಿಗುತ್ತೆ, ಅಥವಾ JSS ಕೃಷಿ ವಿಜ್ಞಾನಕ್ಕಿಂತ ಬಂದರೆ ಅಲ್ಲೂ ಕೂಡ ಅಜೋಲಾ ಕಲ್ಚರ್ ಸಿಗುತ್ತೆ. ಇದನ್ನು ನೀವು ಬಿಡಬೇಕಾಗತ್ತೆ. ನೀರು ತುಂಬಿ ಬಿಟ್ಟಂಥ ಅಜೋಲಾ ಕಲ್ಚರ್ ನಿಮಗೆ 10 ದಿನದ ನಂತರದಲ್ಲಿ ಪ್ರತಿದಿನ ಒಂದು ನಿಮಗೆ ಒಂದು 12 ಅಡಿ ಉದ್ದ, 3 ಅಡಿ ಅಗಲ ಮತ್ತು 1.25 ಫೀಟ್ ಆಳ ಇದೆ ಅಂತಂದರೆ ನಿಮಗೆ ಪ್ರತಿದಿನ 0.25 to 1 ಕೆಜಿ ನಿಮಗೆ ಅಜೋಲಾ ಸಿಗುತ್ತೆ. ಈ ಅಜೋಲಾವನ್ನು ರೈತರು ಹಸುಗಳಿಗೆ ಒಂದು ಪೌಷ್ಟಿಕ ಆಹಾರವಾಗಿ ನೀಡ್ಬೋದು. ಈಗ ನಾವು ಬೇಸಿಗೆ ಟೈಮ್ನಲ್ಲಿ ಜಾನುವಾರುಗಳಿಗೆ ಹಸಿರು ಮೇವು ಸಿಗೋಂಥದ್ದು ಭಾಳ ಕಡಿಮೆ, ಮತ್ತು ಈ ಹಸುಗಳು ಭಾಳ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇರುತ್ತೆ. ಅಂಥ ರೈತರು ಏನು ಮಾಡ್ಬೋದು ಅಂತಂದರೆ ಅಜೋಲಾವನ್ನು ಮನೆ ಹತ್ತಿರ ಮಾಡ್ಕೊಳ್ಳೋದ್ರಿಂದ ಒಂದು ಪೌಷ್ಟಿಕ ಆಹಾರವನ್ನು ಹಸುಗಳಿಗೆ ನೀಡ್ಬೋದು. ಈ ಅಜೋಲಾವನ್ನು ನೀಡೋದ್ರಿಂದ 10-15% ಗಂಟ ಹಾಲಿನ ಇಳುವರಿಯಲ್ಲೂ ಕೂಡ ಹೆಚ್ಚಾಗುತ್ತೆ. ಮತ್ತು ನಾವು ನೋಡ್ತಾ ಇರ್ತೀವಿ ಈಗ ಹಾಲಿನಲ್ಲಿ ಕೊಬ್ಬಿನಂಶ ಭಾಳ ಕಡಿಮೆ ಇದೆ ಅಂತ ಸುಮಾರು ಜನ ರೈತರು ಅವರು ಒಂದು ಕಂಪ್ಲೇಂಟ್ನ ಮಾಡ್ತಾ ಇರ್ತಾರೆ. ಅಂಥ ರೈತರುಗಳು ಈ ಅಜೋಲಾವನ್ನು ಬಳಸೋದ್ರಿಂದ ಈಗ ಏನು ನಾವು ಕೊಬ್ಬಿನಂಶ ಹೇಳ್ತೀವಲ್ಲ ಅದು ಕೂಡ ಹಾಲಿನಲ್ಲಿ ಏರಿಕೆ ಕಂಡು ಬರುತ್ತದೆ. ರಕ್ಷಿತ್ ರಾಜ್ ಅವರೇ, ಇಷ್ಟೊತ್ತು ಬೇಸಿಗೆಯಲ್ಲಿ ಹೈನು ರಾಸುಗಳು ಹಾಗೂ ಇತರ ಕುರಿ ಮೇಕೆ ಇವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀವು ನಮಗೆ ಮಂದಟ್ಟು ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮ ರೈತ ಬಾಂಧವರಿಗೆ ಅನ್ನಿಸ್ತಾ ಇರುತ್ತೆ, ನಾವು ರಕ್ಷಿತ್ ರಾಜ್ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿ ಇನ್ನೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಲ್ಲ ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. 9-2-4-4-1-1-8-6 9-2-4-4-1-1-8-6 9-2-4-4-1-1-8-6 ಬೇಸಿಗೆಯಲ್ಲಿ ನಿರ್ವಹಣೆ ಬಗ್ಗೆ ನಾವು ಹೇಳಿದ್ದೀವಿ. ಇದು ಎಲ್ಲ ಕಾಲಕ್ಕೂ ಬಹುಶಃ ಅನ್ವಯಿಸುತ್ತೆ. ತಾಪಮಾನದ ಶಾಖದ ಒತ್ತಡದಿಂದ ಉಂಟಾಗುವಂತಹ ಪರಿಣಾಮಗಳನ್ನು ಬಿಟ್ಟರೆ ಬೇರೆ ಎಲ್ಲ ನಾವು ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ವಿ, ವರ್ಷ ಇಡೀ ಮಾಡಬೇಕಾದಂತಹ ನಿರ್ವಹಣಾ ಕ್ರಮಗಳಲ್ಲೂ ಈ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಸಂತೋಷ, ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸಿದ್ದೀರಿ. ರೈತ ಬಾಂಧವರು, ಪಶುಪಾಲಕರು ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಅವರ ಆಸ್ತಿ ಅಥವಾ ನೀವು ಹೇಳಿದ ಹಾಗೆ ಕುರಿ, ಮೇಕೆ, ಹಸು ಇವೆಲ್ಲ ಬದುಕಿನ ಒಂದು ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ಜೀವಿಗಳು, ಅವುಗಳ ಒಂದು ನಿರ್ವಹಣೆ ಎಷ್ಟು ಚೆನ್ನಾಗಾಗುತ್ತೆ ಬದುಕು ಅಷ್ಟೇ ಚೆನ್ನಾಗಿರುತ್ತೆ, ಸಂತುಷ್ಟವಾಗಿರುತ್ತೆ. ಸಮಗ್ರ ಕೃಷಿಯಲ್ಲಿ ಪ್ರಮುಖ ಪಾತ್ರ ಹೈನುಗಾರಿಕೆಗೆ, ಪಶುಪಾಲನೆಗೆ ಈ ಕಾರಣದಿಂದಲೇ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಗಮನ ಹರಿಸಿ ಅವರ ಪಶು ಸಂಪತ್ತನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸ್ಕೊಳ್ಳಿ. ಈ ಮೂಲಕ ಅವ್ರಿಗೂ ಸಹ ಅಭಿವೃದ್ಧಿ ಆಗುತ್ತೆ. ಈ ವಿಚಾರಗಳನ್ನು ಹೇಳ್ತಾ ಈ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು ಸರ್. ಇದುವರೆಗೆ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿರುವ ಡಾಕ್ಟರ್ UM ರಕ್ಷಿತ್ ರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಕುರಿತು ಬಿಳಿಗಿರಿ ರಂಗನಬೆಟ್ಟ ಯರಕನಗದ್ದೆ ಪೋಡಿನಲ್ಲಿ ಕಾಫಿ ಹಾಗೂ ಕಾಳುಮೆಣಸಿನ ಕೃಷಿ ನಡೆಸುತ್ತಿರುವ ಅಚ್ಚುಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಈಗ ಒಂದು ಜನಪದ ಗೀತೆ. ಮುನಿಯದೆ ಸೂರ್ಯನು ಮಿತದಿ ಬೆಳಗಲು ಮೊಳಕೆಯ ಮೈಯ ಹಿತದಿ ತಡವಲು ಕುಳ್ಳಕವ ಹಿಗ್ಗಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ಜನಪದ ಗೀತೆಯನ್ನು ಕೇಳಿದಿರಿ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೇ ಕಮ್ ದೋ ಗಜ್ ಕಿ